ಸಣ್ಣವ್ರಲ್ಲೇ ಈ ಕೃಷಿಯೊಳಗ ತೊಡ್ಕೊಂಡ್ರಲ್ಲಿ ಏನ್ ಕಾರಣ? ಕೃಷಿ ಅಂದ್ರೆ ನಾವು ಸಣ್ಣಿಂದ ಅದೇ ಮಾಡ್ತಿದ್ದವ್ರು ಕೆಲಸ. ಅದರಿಂದ ಸೊಪ್ಪು ಹೋಗುದು ಬರುದು, ಈ ಮನೆ ಬದಿಗೆ ಕೆಲಸ ಮಾಡುದು, ಸೊಪ್ಪು ಹೋಗುದು ತಗೊಂಡ್ಬರುದು, ಗಂಟೆ ಆಕಳಗ ಹೆಜ್ಜೆ ಹೋಗುದು, ಆಕಳ ತಕೊಂಡು ಹುಡುಕ್ ಹೋಗುದು, ಇದು ಎತ್ತ ಉಳಿತದೆ ಗೆದ್ದಿ ಹುಡುಕ್ ಹೋಗುದು, ಈ ಆಕಳ ಈಗೊಂದು ಎರಡು ದನ ಅದೇ ಹಾಲು ತರುದು, ಹಾಲು ತಣ್ಣಗೆಲ್ಲ ಹಂಚುಗಳೆ ಪ್ರೈವೇಟ್ ಆಗಿ ಕೊಡುವುದು ಅರ್ಧ. ಹಾ ಅರ್ಧ ಅಪ್ಪನ ಕಾಲದಿಂದ ಇದ್ದದ್ದಾಗಿತ್ತು, ಎಮ್ಮಿತ್ತು ಈಗ ಆಕಳ ಅದೆ. ಅವನು ಹಾಲು ವ್ಯಾಪಾರ ಮಾಡ್ತಿದ್ದ, ಅರ್ಧ ಲೀಟ್ರ್ ಕೊಡುದು, ಒಂದು ಕೊಡುವಲ್ಲ ಒಂದು ಕೊಡುದು, ಒಂದು ಎರಡು ಮೂರು ಲೀಟ್ರ್ ಕುಟ್ಟಿಗೆ ಬರುದು, ಮಧ್ಯಾಹ್ನ ಹೋಗುದು ಕೊಡುದು, ಕೊಟ್ಟು ಬಂದ ನಂತರ ಹಸಿಗೆ ಹೋಗುದು, ಹಸಿ ತರುದು, ಆಕಳಗೆ ಹಾಕುದು, ಹೆಜ್ಜೆ ಹೋಗುದು, ಹಿಂಗೆ ಇದೇ ದಂಧೆ ಕೆಲಸ ಮಾಡ್ತಿದ್ದೆ. ಅಂದ್ರೆ ಇದು ಸಣ್ಣವರಿದ್ದಾಗ ಮಾಡುದು? ಹೌದು, ಸಣ್ಣವರಿದ್ದಂಗೆ ಈಗ ನಾವು ಈಗ ಮಾಡ್ತಿದ್ದು, ಅಪ್ಪನ ಕಾಲಗತಿಲಿ ಇದ್ದಂಗೆ ನಾವು ಈಗ ಮಾಡ್ತೇವೆ ಬಂದಾಗ. ಅವಾಗ ಎಮ್ಮಿ ಎಷ್ಟಿದ್ವು? ಆಗ ಎಮ್ಮ ಒಂದೇ ಇತ್ತು, ಈಗ ಆಕಳ ಎರಡು ಮೂರ ಅದ ಈಗ. ಗರ್ಷಿ ಆಕಳ ಅವಾಗ ಒಂದೇ ಎಮ್ಮಿನ ಎರಡು ಮೂರು ಲೀಟರ್ ಕೊಡ್ತಿತ್ತು ಮುಂಜಾನೆ ಮತ್ತು ಸಂಜೆ. ಮೂರು ಲೀಟರ್ ಹಾಲು ಬೆಳಿಗ್ಗೆ ಕೊಡ್ತಿತ್ತು, ಏಳು ಲೀಟರ್ ಸಂಜೆ ಕೊಡ್ತಿತ್ತು. ಎಮ್ಮೆ ಎಮ್ಮೆ ದಪ್ಪ ಹಾಲು ಬರ್ತದೆ ಎಮ್ಮಿದು, ಅದಕ್ಕೆ ಆಕಳಗೆ ಅದು ಹಾಲು ಇದು ನಾವು ಹೊಟ್ಟೆಗೆ ಹೆಂಗ ಹಾಕಿದೆಯೋ ಹಿಂಡಿ ಹಾಕಿದೆಯೋ ಹಂಗೆ ಹಾಲು ಕೊಡ್ತದೆ. ಈ ಗರ್ಷಿ ಆಕಳರು ಹಂಗೆ ಈಗ ಒಂದು ಅರ್ಧ ಲೀಟರ್ ಹೆಚ್ಚಾಗಬೇಕು ಅಂದ್ರೆ ಒಂದು ಎರಡು ಕೆ ಜಿ ಹಿಂಡಿ ಹಾಕಿಬಿಟ್ರೆ ಅದು ಸಿಗ್ತದೆ. ಈ ಹಾಲು ಸ್ವಲ್ಪ ಕಮ್ಮಿ, ಈಗ ರೇಟ್ ಹಿಂಡಿ ತರೋಕೆ ಸಾಧ್ಯ ಇಲ್ಲ, ಮೂವತ್ತೆಂಟು ರೂಪಾಯಿ ಆಗದೆ ಒಂದು ಕೆ ಜಿಗೆ. ಅದಕ್ಕೆ ಸರ್ ನಾಲ್ಕು ಕೆ ಜಿ ಹಾಕಿದ್ರೆ ಹಾಲು ಕರುಕಾಯ್ತದೆ, ನಾಲ್ಕು ಕೆ ಜಿ ಹಾಕಿದ್ರೆ ನಮಗೇನು ಸಿಕ್ಕೋದಿಲ್ಲ. ಯಾರು ಎರಡೆಟ್ ಚೀಲ ತಂದ್ಕೊಂಡು ಹಾಕ್ತಾ ಇದ್ದ ದಂದಿ ಬಿಡುಗಂತ. ಎಮ್ಮಿಗೆ ಮೇವು ಬಿಟ್ರೆ ಮತ್ತೇನು ಹಾಕ್ತಿದ್ರು? ನಿಮಗೆ ಎಲ್ಲರೂ ಹಸಿ ಮಕ್ಕಳಿ ತಾನೆ ಚೂಳಿಲಿ ಕೊಯ್ಕೊಂಬಂದೆ ಹಾಕುದೇ. ಇಲ್ಲಿ ಮೇವು ಬಿಟ್ರೆ ಮ್ಯಾನೆ ಗುಡ್ಡಿ ಮೇನೆ ಸೊಪ್ಪು ಇಂಥದ್ದು ಏನೂ ಇಲ್ಲ. ಈಗ ಎಮ್ಮಿಗೆ ಮೇವು ಹಾಕಲ್ದಾನೆ ಅಷ್ಟು ಕೊಡ್ತಿತ್ತು, ಸ್ವಲ್ಪ ಮೇವು ಹಾಕ್ತಿದ್ರೆ ಹೊಲ್ದಾಗ ಏನು ಸಿಗುತ್ತೋ ಅಷ್ಟು ತಂದು ಹಾಕೋದಷ್ಟೇ. ಹಲೋ, ಹೊಲ್ದಂದು ಸ್ವಲ್ಪ ಸೊಪ್ಪು ಅದು ಇದು ತಿನ್ಕೊಂಬತ್ತದೆ. ಆಗ ನಂತರ ನಾವಿಲ್ಲಿ ಅದಕ್ಕೆ ಹಸಿ ಎಲ್ಲ ತಂದಿಟ್ಟು ಬಂದ ನಂತರ ಕಚ್ಚೆಲ್ಲ ಒಯ್ದು ಹಸಿ ಕೊಟ್ಟು ನಂತರ ಇದು ಮಾಡೋದು. ಈಗ ನಾವು ಕರುವುದೆಲ್ಲ ಬಿಡುವುದಿಲ್ಲ, ಕಟ್ಟಾಕಂಡೇ ಸಾಕ್ತವೆ. ಕರುವುದೆಲ್ಲ ಈಗ ಬಿಡುವುದಿಲ್ಲ, ದೊಡ್ಡ ಗರ್ಷಿ ಹಾಕೊಳ್ಳೋದು, ಅದು ಬಿಟ್ಟರೆ ಎಲ್ಲ ಗುಡ್ಡಿ ಗಿಡಿ ಬದಿಗೆಲ್ಲ ಹಾರಿ ಮಾಡಿ ಇದು ಮಾಡ್ತದಂತೆ. ಅದು ಮೇವಕ್ಕೂ ದೊಡ್ಡ ಮೇವು ಸಿಕ್ಕುವುದಿಲ್ಲ ಇಲ್ಲಿ, ಏಕೆ ನಮ್ಮ ಹಸಿ ತಂದು ಹಾಕೋದು ಮತ್ತೆ ಹೆಜ್ಜೆ ಒಯ್ದು ಎರಡು ಹೊತ್ತು ಹಂಗೆ ಮಾಡಿಬಿಟ್ರೆ ಸಂಜೆ ಕಡೆಗೆ. ಹೀಗೆ ಮತ್ತೆ ಅಷ್ಟು ಮೇವು ಎಲ್ಲಿಂದ ಸಿಗುತ್ತೆ ನಿಮ್ಮ ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಹೊಲದಲ್ಲಿ? ಅಷ್ಟೇ ಸಿಗುತ್ತೆ, ಸ್ವಲ್ಪ ಹುಲ್ಲು ಮಾಡಿದೆ ತೋಟದಲ್ಲೇ, ಬದ್ ಬದಿ ಹಂಚು ಮೇವು ಹಸಿ ಹುಲ್ಲು, ಅದನ್ನ ಒಂದು ಎಷ್ಟಿಟ್ಟು ಕೊಯ್ಕೊಂಬತ್ತು ಗೆದ್ದಿ ನಮ್ಮ ಗೆದ್ದಿ ತಲಕೈನ ಮೇಲೆಲ್ಲ ಕಂಟಿನ ಮೇಲೆ ಹಸಿ ಉಳಿತದೆ. ಈ ಬೆಲ್ಲ ಬರೋಕೆ ಶುರು ಆಗದೆ ಅದು ಮಾಡ್ತಾವ. ಮತ್ತು ಶೇಂಗಾ ಬೆಳೆದಂಗೆ ಹುಟ್ಟು ಪೂರ ಕೊಟ್ಟಿಗೆ ಒಟ್ಟಿಗೆ ಸೆರೆದಿರ್ತಾವ ಕೊಟ್ಟಿಗೆಗೆ ತಂದು ಶೇಂಗಾ ದಂಟು. ಕಡೆಗೆ ಹುಲ್ಲು ಕೊಯ್ದು ಯಾರು ಮಾರುವುದಿಲ್ಲ, ನಾವು ಒಂದು ಎರಡು ಮೂರು ಸಾವಿರ ಹುಲ್ಲು ಇರ್ತದೆ ಕೊಟ್ಟಿಗೆ ಅಟ್ಟಕ್ಕೆ ಹಾಕಿಡ್ತಾವ. ಅದಕ್ಕೆ ಒಂದೊಂದೇಶ ಈಗ ಹಸಿ ಆಗೋರಟ್ಟಿಗೆ ಅದು ಹಾಕ್ತಾ ಇದ್ದೆ. ಮೇವಿಂದ ಏನು ಸಮಸ್ಯೆ ಆಗಲಿಕ್ಕಿಲ್ಲ? ಇಲ್ಲ, ಸಮಸ್ಯೆ ಆಗಲಿಲ್ಲ, ತೊಂದರೆ ಇಲ್ಲ. ನಾವು ಹೊಟ್ಟೆಗೆ ಹಾಕ ನಾವು ಮಾಡಿದ್ರೆ ಮೇವು ಕಾಲ ತೊಂದರೆ ಇಲ್ಲ. ಈಗ ಹಾಲು ಎಷ್ಟು ಕರಿತೀರಿ, ಎಷ್ಟು ಮಾರ್ತೀರಿ? ಈ ಮೂರು ಲೀಟ್ರ್ ಬೆಳಿಗ್ಗೆ ಮೂರು ಲೀಟ್ರ್ ಸಿಗ್ತದೆ ನಮ್ದು, ಸಂಜೆಗೆ ಎರಡು ಲೀಟ್ರು ಎರಡೂವರೆ ಅಷ್ಟೇ. ಎಲ್ಲ ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಿಂಗೆ ಕೊಟ್ಟು ಬರ್ತದೆ ಅಷ್ಟೇ. ಮನೆ ಮನೆಗೆ ಹೋಗಿ ಕೊಡ್ತಾರೆ? ಮನೆಗೆ ಹೋಗಿ ಕೊಟ್ಟು ಬರದೆ. ಅವ್ರು ವಾರಕ್ಕೋ ಅಥವಾ ತಿಂಗಳಿಗೆ ಒಂದ್ಸಲ ಕೊಡ್ತಾರೆ? ಹತ್ತು ತಿಂಗಳು ಕೊಡ್ತಾರೆ. ಎಷ್ಟಾಗುತ್ತೆ ಅದರಿಂದ ನಿಮಗೆ? ಅದರಿಂದ ಒಂದು ತಿಂಗಳಿಗೆ ಒಟ್ಟು ಕೂಡಿಸಿದ್ರೆ ಒಂದು 10,000 ರೂಪಾಯಿ ಆಯ್ತದೆ. ಖರ್ಚು? ಖರ್ಚು 5,000 ರೂಪಾಯಿ ಆಯ್ತದೆ. ಆಗುತ್ತಾ? ಆಯ್ತದೆ 5,000 ರೂಪಾಯಿ ಹಿಂಡಿ ಖರ್ಚು. ಹೌದು, ಎರಡು ಚೀಲ ಹಿಂಡಿ, ಎರಡು ಚೀಲ ಹಿಂಡಿ ಬೇಕು ಒಂದು ತಿಂಗಳಕ್ಕೆ. 15 ದಿವಸಕ್ಕೆ ಮಾಡಿದ್ರೆ 15, ಇಲ್ಲದ್ರೆ 12 ಆದರೂ ಆಯ್ತು. ಹೌದಾ? ಹಂಗೆ ಹಾಕ್ರೆ ಮಾತ್ರ ಹಾಲು ಸಿಗ್ತದೆ ಅಷ್ಟೇ. ಶ್ರಮನೂ ಇದೆ, ಮತ್ತೆ ಏನಂದ್ರೆ ಬೇರೆ ಕೆಲಸ ಇಲ್ಲ ಅಂತೇಳಿ ಇದು ಮಾಡಲೇಬೇಕು. ನಾವು ಬೇರೆ ಕೆಲಸ ಅದಕ್ಕೆ ಹೋಗುದಿಲ್ಲ, ಮನೆ ಬದಿಗೆ ಮಾಡುವುದೇ, ಗೆದ್ದೆ ಕೆಲಸ ಮಾಡುದು, ತೋಟದ ಕೆಲಸ. ಎಷ್ಟಿದೆ ಗದ್ದೆ ತೋಟದೆಲ್ಲ? ನಮ್ದು ತೋಟ ಇಲ್ಲೊಂದು 1/2 ಎಕರೆ, ಗೆದ್ದೆ ಅಲ್ಲಿ ಒಂದು 2 ಎಕರೆ ಆಯ್ತದೆ. ಅಲ್ಲೂ ಒಂದು ತೋಟ ಉಂಟು, ತೆಂಗಿನ ತೋಟ, ಅದೊಂದು 1/2 ಎಕರೆ ಆಯ್ತದೆ. ಗದ್ದೆ ಮಾಡೋದು ಅನಿವಾರ್ಯನಾ? ಗದ್ದೆನೇ ಮಾಡ್ಬೇಕಾ ಅಥವಾ ಈ ನಾವು ಮಾಡಲೇಬೇಕು, ನಮ್ಮ ಮನೆಗೆ ನಾಲ್ಕು ಕಾಳಾಗುತ್ತೆ ತಿನ್ಲಿಕ್ಕೆ ಎಲ್ಲ ಉಪಯೋಗ ಆಗುತ್ತೆ ಅಂತೇಳಿ? ಹೇಗೆ ಗೆದ್ದೆ ಮಾಡಲೇಬೇಕು ಅಂತ ನಾವು ಒಂದು ಚೂರು ಗದ್ದೆ ಬಿಡುವುದಿಲ್ಲ. ಕೆಲವು ಜನ ಅದು ಮಾಡೋದ್ರೆ ಏನು ಲಾಭ ಸಿಕ್ಕುವುದಿಲ್ಲ, ಬರೀತಿ ಎಂತಕ್ಕಾಗಿ ಅಂತ ಹೇಳ್ಬಿಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ, ಒಂದು ಗೆದ್ದೆ ಹಾಳು ಮಾಡೋದಿಲ್ಲ. ನಾವು ಗೆದ್ದೆ ಕೆಲಸ ಅಂದ್ರೆ ಭಾಳ ಇದು, ಹೊಸು ಗಿಸು ಇಲ್ಲ, ಮಾಡುವ ಮಗ ಕಾಣಿಸ್ತದೆ ಅಷ್ಟೇ. ಅಷ್ಟೇ, ಈಗ ಗೆದ್ದೆ ನೆಟ್ಟಿ ಎಲ್ಲ ಮುಗಿಸಾಯ್ತು ನಾವು. ಬಾಕಿ ಕೆಲಸಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಇಲ್ಲ. ನಮ್ಗೆ ಗೆದ್ದಿ ಏನಾಯ್ತು ಅಂತ ನೋಡ್ಕೊಂಡೇನು ಅದು ನೋಡ್ದಂಕ ಮನ್ಸು ಸಮಾಧಾನ ಇಲ್ಲ. ಎಲ್ಲ ಜನಕ್ಕೂ ಗೊತ್ತದೆ ನಾವು ಏನು ಕತ್ತರಿಸೋದಲ್ಲ, ಅದು ಜನಕ್ಕೂ ಗೊತ್ತದೆ ನಾವು ಮಾಡುವಂಥದ್ದು. ಏನು ಅಷ್ಟೊಂದು ಪ್ರೀತಿ ಯಾಕೆ? ಯಾಕಂದ್ರೆ ನಾವು ಮಾಡಿದ್ದು ಅದು ಹಸು ಚಲವಾಗಿ ಬೆಳೆದ್ರೆ ಅದು ಭಾಳ ಚೆಂದಾಗಂತದೆ. ಊಟಕ್ಕೂ ಬರಬೇಕು ಅಮ್ಮಕ್ಕಾಮದಿಲ್ಲ. ಇವತ್ತು ಒಂದು ಭತ್ತದ ಕೊನೆ ಹೇಟ್ರೆ ಯಾವ ರೀತಿಯಾಗಿ ಚೆಂದ ಅಲಗಾಡ್ತದೆ ನೋಡಿ. ಆಗದೆ ನಾನು ಭಾಳ ಖುಷಿ ಆಯ್ತದೆ. ಅದೇನು ಆಗದಾಗಿದ್ದರೂ ಮನ್ಸಿಗೆ ಬೇಜಾರಾಯ್ತದೆ. ಹೌದೌದು, ತೆನೆ ಬಿಟ್ಟು ಒಂದು ತೂಗಾಡು ಚಂದ ಚಂದ ನೋಡಿದ್ರೆ ನಮಗೋದು ಇಲ್ಲಿ ಮನೆ ಹೊತ್ಕೊಂಡ್ಬಂದ್ರು ಬೆಳೆ ಅಂದ್ರೆ ಭಾಳ ಚಲ ಆಗದ. ಮೊಳಗಳಿಲೆಲ್ಲ ಅದ್ದಿ ಮಾಡಿ ಆದರೂ ತಲೆಯ ಹಾಳಾದಂಗೆ ಆಯ್ತದೆ. ನಮ್ಮ ಆದದ್ದು ದೇವ್ರು ಕೊಟ್ಟರು ಪೂಜಾರು ಕೊಡಲಿಲ್ಲ ಅಂತ ಹೇಳ್ದಾಯ್ತದೆ. ಹೆಚ್ಚು ಬೆಳಿತೀರಾ? ಹೇಗೆ ಬೆಳಿತೀರಿ? ಚೆನ್ನಾಗಿ ಚೆನ್ನಾಗಿ ಸೊಪ್ಪಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಚಲೋ ಹಾಕ್ತಾ, ಮತ್ತು ಬೇರೆ ಈ ಸುಫಲ ಡಿ ಎ ಪಿ ಹಿಂಗಿದೆಲ್ಲ ತಂದು ಹಾಕ್ತಾ, ಅದು ಸಣ್ಣ ಪ್ರಮಾಣದಲ್ಲಿ ಹಾಕ್ತಾವೆ. ಸೊಪ್ಪಿನ ಗೊಬ್ಬರ ಹೆಚ್ಚು ಹಾಕ್ತಾವೆ. ಅದು ಸ್ವಲ್ಪ ಪವರ್ಗೆ ಎಳೆದು ಕೊಡುವ ಲೆಕ್ಕಕ್ಕೆ ಗೊಬ್ಬರ ಹಾಕೋದು ಅಷ್ಟೇ. ಮೇಲೆ ಗೊಬ್ಬರ ಯಾವ ತಳಿ ಬೆಳೆಯೋದು? ಇದು ಈಗ ಎಲ್ಲ 1001 ಭತ್ತ ಹಾಕ್ತಿದ್ದೋ. ಈಗ ಈ ವರ್ಷ ಅಭಿಲಾಷ ತಂದು ಹಾಕಾಗದೆ ಬೇರೆ. ಯಾಕೆ ಬದಲಾಯಿಸಿದ್ದು? ಅದು ಒಂದೇ ನಾವು ದಾನಿ ಮಾಡ್ತಿದ್ದಾಗದೆ ಈ ದಾನಿ ಒಬ್ಬ ತಂದು ಹಾಕಿದ ಇಷ್ಟಿದ್ದೋಳು ಭತ್ತ ಕೊನೆ ಚಲೋ ಹಿಡ್ತು. ಅದೇ ದಾನಿ ಸ್ವಲ್ಪ 15 ದಿವಸ ಹಿಂದೆ ಆದರೂ ಭತ್ತ ಚೆನ್ನ ನಿತ್ತಗಂಡೆ ಉಳಿತದೆ, ಮಲಗು ಬೀಳುವುದಿಲ್ಲ ಗಾಳಿ. ಅದು ಚಲೋ ಆಯ್ತದೆ. ಅದೇ ಮಾಡಿದ್ರೆ ಚಲೋದು ಅಂತ ಎಲ್ಲ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ನೆಮ್ಮದಿ ಕೇಂದ್ರದಲ್ಲಿ ಹೋಗಿ ಕೃಷಿ ಇಲಾಖೆ ತೋಟಗಾರಿಕೆ ಅಲ್ಲಿ ಹೋಗಿ ಗೊಬ್ಬರ ಇದು ಮಾತು ಕೊಟ್ಟೆ. ಹ್ಞೂ, ಸಾಧಾರಣ 25-30 ಚೀಲ ತಂದಾಯ್ತು. ನಾವೆಲ್ಲ ನಮ್ಮ ಸಟ್ಟಿಗೆ ಇಂತಿಷ್ಟು ಬೇಕು ಅಂತ ತಂದು 575 ರೂಪಾಯಿ 25 ಕೆಜಿ ಬ್ಯಾಗ್ ಅದೆಲ್ಲ ತಂದು ಒಕ್ಕಟ್ಟಿನಲ್ಲಿ ತಂದಾಯ್ತು. ಅದು ಹಾಕಿ ಕೆಲವು ಹಾಕದ್ಗಲಿ ಈ ವರ್ಷ ಮೊಳ ಪೂರ ತೊಳ್ಕೊಂಡು ಹೋಯ್ತು. ಆದರೂ ಬಿಡಲಿಲ್ಲ. ಆ 1001 ಹಾಕರು ಇದು ಹಾಕರು ಎಲ್ಲ ಹಾಕಂತ ನೆಟ್ಟಿ ಮಾಡಿದ್ರು. ನಮ್ದೇನು ಹಾಳಿಲ್ಲ, ತೊಂದರೆ ಇಲ್ಲ. ಮಳೆ ಬಂದ್ರೆ ತೊಳ್ಕೊಂಡು ಹೋಗ್ಬಿಡುತ್ತೆ. ಹೌದು, ಮೊಳೆ ಹೋಯ್ದುಬಿಟ್ರೆ ನೀರಾಗ್ಬಿಟ್ರೆ ಸಿಸಿ ಮಾಡೋ ಕಾಲ ಇಲ್ಲ. ಹೊಡಿಯಾಗಿ ಹಾಕ್ತಿದ್ದೆ ಸ್ವಲ್ಪ ದಯ ಆದ್ಗಲೆ. ಈ ವರ್ಷ ಒಂದೇ ಬಿಟ್ಟು ಮೊಳೆ ಹೋಯ್ದು ನೀರು ಹೋಯ್ದು ಬಿಡ್ತು. ನೀರು ಹೆಚ್ಚಾದ್ಗಲೆ ಆಗ ಏನು ಮಾಡಬೇಕು ಅಲ್ಲ. ಆಗ ಅದನ್ನ ಮೊಕ್ಕ ಬರ್ಸಿ ಕರಡು ಹೋಗದಿ ಕೆಸರು ಮಾಡ್ಕೊಂಡು ಮೊಕ್ಕ ಬರ್ಸಿ ಹೊಡೆದು ಸಿಸಿ ಮಾಡಾಯ್ತು. ಮೊಕ್ಕ ಬರ್ಸ್ಕೊಂಡು ಇಟ್ಟಿದ್ದೋಳು ಮೊಕ್ಕ ಬರ್ಸಿ ಕೆಸರು ಮಾಡಿ ಹೂಡಿ ಅದನ್ನು ನಯಸ್ ಸರಿ ಲೇವಲ್ ಮಾಡ್ಕೊಂಡು ಬೀಜ ತೊಳೆದಾಯ್ತು. ಅದು 20-22 ದಿವಸಕ್ಕೆ ಸಿಸಿ ಬಂದೋಯ್ತದೆ. ಅದು ಮತ್ತೆ ಪುನಃ ನೀರು ಬತ್ತತೆ ಬಸ್ತೇ ಉಳಿದಾಯ್ತು. ನೀರು ತುಂಬದಂಕೆ ಆಚೆ ಈಚೆ ಆಚೆ ಈಚೆ ತೂಕಿ ಮಾಡಿ ರಂದ ಖಾಲಿ ಮಾಡಿದ ನಂತರ ಈಗ ಬಂತು. ಎಲ್ಲ ನೆಟ್ಟಿ ಮಾಡಿದ್ರು ಅಂತು ಸಿಸಿ ಇಲ್ಲ. ನಾಟಿ ಮಾಡೋಕ್ಕೆ ಭಾಳ ಜನ ಬೇಕಾ? ಹೌದು, ಬೇಕಾಯ್ತು. ಮುಂಚೆಲ್ಲ 15 ಜನ ಲೈನ್ ಸರ್ ನೆಟ್ಕೊಂಡ್ಬತ್ತಿರು. ಈಗೆಲ್ಲ ಎಲ್ಲ ಅಲ್ಲಿ ಕೆಲ್ಸಕ್ಕೆ ಹೋಯ್ತಾರೆ. ಒಂದು 4-5 ಜನ ಹಿಂಗೆ ಹಾಕೊಂಡೆ ಕೆಲಸ ಮಾಡೋಕ್ಕೂ ಸ್ವಲ್ಪ ಅನುಕೂಲ ಆಯ್ತದೆ. 10-15 ಜನ ಆದರೆ ಕೆಲಸ ಅವ್ರಿಗೆ ಶಿಶಿ ಹೊತ್ಕೊಂಬಂದು ಕೊಡೋದು ಚಹಾ ಕೊಡೋದು ಕೊಟ್ಕೊಂಬೋಕೆ ಆಗೋದಿಲ್ಲ. ಈ ಜನನೂ ಸಿಕ್ಕುವುದಿಲ್ಲ. ಈಗ ಗೆದ್ದಿ ಕೆಲಸ ಅಂದರೆ ಇವತ್ತು ಬರುವುದಿಲ್ಲ ನಾನು ಅಂತಾರೆ. ಆ ಗೆದ್ದಿ ಕೆಲಸ ಮಾಡ್ತಿದ್ದ ಹೆಂಗಸರೇ ಒಂದು ಒಕ್ಕಟ್ಟಿನಲ್ಲಿ ಕೊಡ್ತಾರೆ. ಒಂದು ಪಂಗಡ ಆಗಿತ್ತು ನಮ್ಮದು. 5 ಮನೆಯವರು ಗುಂಪು ಕಟ್ಕೊಂಡು 10-12 ಜನ ಗೆದ್ದಿನಟ್ಟಿ ಮಾಡ್ತೀವಿ. ಒಂದು 2 ದಿವಸ ನಂದು, 2 ದಿವಸ ಅವ್ರದ್ದು, ಹಿಂಗೆ ಮಾಡ್ಕೊಂತ ಹೋಗುದಿಲ್ಲ. ಹಾಗೆಲ್ಲ ಮಾಡ್ತೀವಿ. ಈಗಾದ್ರೂ ಮಾಡ್ತಾವ್ರೆ ಕೆಲವು ಜನ. ಈಗ 2 ಎಕರೆ ಗದ್ದೆ ನಾಟಿ ಮಾಡ್ಬೇಕಂದ್ರೆ ಒಂದೇ ದಿನದಲ್ಲಿ ಮುಗಿಯುತ್ತಾ? ಒಂದೇನು ಮುಗುದಿಲ್ಲ, ನಮಗೆ 8 ದಿನ ಹೆಂಗ್ ಬೇಕು ಅಷ್ಟು ಬೇಕು. ಹೌದೌದು, 4-5 ಜನ ಸ್ವಲ್ಪ ನೆಡೋದು ಬರುದು. ಈಗ ಒರಲಿಲ್ಲ, ಎತ್ತಿನ ಒರಲು ಮಾಡ್ದಂಗೆ ಎಲ್ಲ ಕದ್ಕೊಂಡು ಹೋದ್ರು. ಒಂದು ಎತ್ತು ಕದ್ಕೊಂಡು ಹೋದ್ರು, ಕಡೆಗೆ ಒಂದು ಎತ್ತಂದೆ, ಮತ್ತೊಂದು ಕದ್ಕೊಂಡು ಹೋದ್ರು. 2 ಜನದು ಒರಲೇ ಹೋಯ್ತು, ಜೋಡಿ ಜೋಡಿ ಎತ್ತೆ. ಈಗೆಲ್ಲ ಎತ್ತಿನ ಒರಲಿಲ್ಲ. ಈಗ ಒಂದು ಶೇಂಗಾ ಬೀಜ ಹಾಕಿದ್ರೆ ಬೇರೆ ಜನರಿಗೆಲ್ಲ ದೇವಗೌಡರಿಗೆಲ್ಲ ಒಂದು ಒರಲು ತಂದ್ಕೊಂಡು ಬೀಜ ಹಾಕಿದ್ವಿ. ಈಗ ಮತ್ತೊಂದು ಒಂದು ಕದ್ಕೊಂಡು ಹೋದ್ರು. ಆ ಒರಲು ತಂದಿಟ್ಟಿಗೆಲ್ಲ ನಮ್ಮಲ್ಲಿ ಮ್ಯಾನೆಲ್ಲ ಮೊಳಗಲ್ಕ ಭಾರಿ ಚಲೋ ಹಸಿ ಅದ ಕರಡು ಬರ್ತದ ಕರಡ. ಅದು ತಿಂದ್ಕೊಂಡು ಆರಾಮ ಇರ್ತಿತ್ತು. ಅದು ನಾವು ಹೂಡು ಟೈಮ್ನಲ್ಲಿ ಹೊಡ್ಕೊಂಬತ್ತಿದ್ದೆವು. ಈಗ ಅಲ್ಲಿ ಮ್ಯಾನ್ ಇದ್ದದ್ಗೆಲ್ಲ ರಾತ್ರಿಗೆ ಹೋಗೋದು ಇಡುವುದು. ನಮ್ಗೆ ಆ ಕಳೆಯೆಲ್ಲ ಮಾಡೋದು. ಈಗೆಲ್ಲ ಮಿಷಿನ್ನಲ್ಲಿ ಹೂಡುವುದು ನೆಡುವುದು. ಆದರೆ ಎತ್ತಿನ ಒರಲು ಬೇಕು ನಮ್ಗೆ ಬೀಜ ಹಾಕ್ಲಿಕ್ಕೆ ಶೇಂಗಾ ನೆಡೋಕೆ. ಇದಕ್ಕೆ ಬೇಡ, ಇದಕ್ಕೆ ಗೆದ್ದಿ ಹೂಡತ್ತವ ನೆಡೋಗಾಯ್ತು. ಮತ್ತೆ ಅವಾಗ ಶೇಂಗಾ ಹಾಕ್ಬೇಕಾದಾಗ ಹೆಂಗೆ ಮಾಡ್ತೀರಿ? ಅದು ಶೇಂಗಾ ಹಾಕೊಂಡು ಮಿಷಿನಾಗ ಹುಡುಗದೇ. ಅದೇ ಒಂದು ಒರಲು ಬೇಕಾಯ್ತದೆ ನಮ್ಗೆ. ಎತ್ತಿನ ಒರಲು ಒಂದು ಬೇಕೇ ಬೇಕು. ಮತ್ತೆ ಈಗ ಆಯ್ತಾ ನಿಮ್ಮಲ್ಲಿ ಒರಲಿಲ್ಲ? ಇದು ಶೇಂಗಾ ಈಗ ಗೆದ್ದಿ ಕೊಯ್ದ ನಂತರ ಮಾಡೋದು. ಡಿಸೆಂಬರ್ ತಿಂಗಳಲ್ಲಿ ಬೀಜ ಹಾಕೋಕೆ ಶುರು ಮಾಡ್ತೇವೆ. ಜನವರಿ ಶೇಂಗಾ ಬೀಜ ಹಾಕ್ತೇವೆ. ಭತ್ತದಲ್ಲಿ ನಿಮ್ಗೆ ಆಳು ಕಾಳಿನ ಖರ್ಚಿದೆ, ಗೊಬ್ಬರ ಹಾಕೋ ಖರ್ಚಿದೆ, ರಾಸಾಯನಿಕಗಳನ್ನು ಕೊಡು ಖರ್ಚಿದೆ, ಕೀಟ ಅವು ಏನಾರು ಬಂತಂದ್ರೆ ಒಂದು ಸ್ವಲ್ಪ ಸಿಂಪಡಣೆ ಮಾಡಬೇಕಾಗತ್ತೆ. ಇವೆಲ್ಲ ಖರ್ಚು ತೆಗೆದು ನಮ್ಗೆ ಬರುತ್ತಲ್ಲ, ಉತ್ಪನ್ನ ಬರೋದ್ರಿಂದ ಒಂದ್ ಸ್ವಲ್ಪ ಖುಷಿ ಆಗುತ್ತೋ ಅಥವಾ ಲಾಸ್ ಅನ್ಸುತ್ತೋ ಅಥವಾ ಏನಂತ? ಲಾಸ್ ಅಂತ ಆಗುದಿಲ್ಲ, ಆದ್ರೆ ನಮಗಷ್ಟು ನಮಗೆ ಸಿಕ್ಕಬೇಕು ಅಂದ್ರೆ ಏನಾಗುದಿಲ್ಲ, ಕೆಲವು ಲಾಸು ಆಯ್ತದೆ. ಇದ್ರ ಒಂದ್ರದಾದ್ರೆ ಹೋದ್ರೆ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ಸಿಗ್ತದೆ. ಅಂದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಲಾಸ್ ಆದ್ರೂ ನಾವೀಗ ಒಂದು ಊಟಕ್ಕೆಲ್ಲ ತರುವ ಅವಶ್ಯಕತೆ ಇಲ್ಲ. ನಾವು ಇಲ್ಲೇ ಬೆಳ್ಕೊಂಡು ನಾವು ಮಿಲ್ಗೆ ಹೋಗಿ ಮಾಡ್ಕೊಂಬಂದ್ರೆ ಆಯ್ತು, ಎಷ್ಟು ಊಟ ಮಾಡೋಕೆ ಏನು ತೊಂದರೆ ಇಲ್ಲ. ನಾವು ಈ ಸೊಸೈಟಿಲೆಲ್ಲ ಕೊಡ್ತದಂದ್ರೆ ಅದು ಒಂದು ಎರಡು ತಿಂಗಳು ಕೊಡೋರು. ನಾವು ಮಾಡಿದ್ರೆ ಬರ್ತು ನಮ್ಮ ಕಲ್ಲೇ ಇರಬೇಕು, ನಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೂ ನಮ್ಗೆ ತೊಂದರೆ ಇಲ್ಲ. ನಿಮ್ಮ ತುತ್ತ ಅನ್ನಕ್ಕೇನು ತೊಂದರೆ ಇಲ್ಲ ನಾವು ಮಾಡ್ಕೊಂಡಿದ್ರೆ. ಈಗ ನಾವು ಮಾಡೋ ಅಪ್ಪನ ಕಾಲದಲ್ಲಿ ನಾವು ಮಾಡೋಕೆ ನಮ್ಮ ಹುಡುಗರು ಹಂಗೆ ಮಾಡ್ಕೊಂಡ್ರೆ ನಮ್ಮ ಹೊಟ್ಟೆ ಏನು ಕಡಿಮೆ ಆಗೋಲ್ಲ. ಒಂದೇ ರೀತಿ ಮಾಡ್ಕೊಬೇಕು ಅಷ್ಟೇ. ತೆಂಗಿನಕಾಯಿನೂ ತಿನ್ನೋಕೆ ಸಾಕಾಯ್ತದೆ. ಅದಕ್ಕೆಲ್ಲ ಮಾಡಬೇಕು, ಈಗ ಪ್ರಯತ್ನ ಮಾಡಬೇಕು. ಅದು ಯಾರು ಮಾಡ್ತಾರೆ ಕಡು ಕೂಡ ನಾವು ಮಾಡೋ ಸಾಧ್ಯ ಇಲ್ಲ ಅಂದ್ರೆ ಅದು ಬೈಟ ಹೋಗುದೆ, ಅದೇನು ಮಾರ್ಕೆ ಅಂತದ್ದು ಇರುವುದಿಲ್ಲ ಅಷ್ಟೇ. ಅಡಿಕೆ ಇದೆಲ್ಲ, ಅಡಿಕೆ ಸ್ವಲ್ಪ ಇಲ್ಲ, ಅಡಿಕೆ ಯಾವ ಸ್ವಲ್ಪ ಕಮ್ಮಿ ಆದರೂ ಸಾಧಾರಣ ಆಯ್ತದೆ, ಒಂದು 25-30 ಸಾವಿರ ಆಯ್ತದೆ. ಅದೊಂದು ಸ್ವಲ್ಪ ಖರ್ಚಿಗೆ ಆಗುತ್ತೆ. ಖರ್ಚಿಗೆ ಆಯ್ತದೆ. ತೆಂಗಿನಕಾಯಿನೂ ಒಂದು 100-500 ರೂಪಾಯಿ ಬೀಳ್ತದೆ ಒಂದೊಂದು ಗಿಡ. ಒಂದು 10-25 ಮರ ಹಿಂಗಾದೆ ಅದಷ್ಟಕ್ಕೆ ಆಯ್ತದೆ ಅಷ್ಟೇ. ಟೋಲ ಆಗೋದಿಲ್ಲ, ಬುಡಕ್ಕೆ ಹಾಕದಂಗೆ ನೀರು ಬೇಸಿಗೆಗೆ ನೀರು ಹಾಕಬೇಕು, ಪಂಪ್ ಸೆಟ್ನಲ್ಲಿ ನೀರು ಹಾಕಬೇಕು. ಇದೆ ಪಂಪ್ ಸೆಟ್? ಹಾಂ, ಪಂಪ್ ಸೆಟ್ ಇದೆ. ತೆಂಗು ಎಲ್ಲಿ ಮಾರ್ತೀರಿ? ಅದನ್ನು ಮಾರಲೇಬೇಕಾ ಹೇಗೆ? ಏ ನಾವು ಇಲ್ಲ, ಹೊನ್ನವರ್ಕೆ ಎಲ್ಲ ತಣ ಕೊಟ್ಟು ಕೆಜಿಗೆ 40 ರೂಪಾಯಿವರೆಗೆ ಆಗಿತ್ತು ಕೆಜಿಗೆ. 40 ಅಂದ್ರೆ ಒಂದು ಕ್ವಿಂಟಲಿಗೆ 4,000 ರೂಪಾಯಿ ಆಗುತ್ತೆ. 4,000 ರೂಪಾಯಿ ಕೆಜಿಗೆ? 4,000 ಅಷ್ಟು ಬರ್ತೆ. ಎಷ್ಟು ಕ್ವಿಂಟಲ್ ಬರ್ತ ನೀವು ಒಟ್ಟು? ಈ ವರ್ಷ ಮಳೆಗಾಲದಲ್ಲಿ ಆಗಲಿಲ್ಲ, ಬೇಸಿಗೆಗೆ ಒಂದು ಸ್ವಲ್ಪ ಒಂದು ಕ್ವಿಂಟಲ್ ಕೊಟ್ಟಿದ್ವಿ. ತಿನ್ನಬೇಕಲ್ರಲ್ಲಿ ನಮಗೆ ದಿವಸ 2 ಕಾಯಿ ಬೇಕು. ಹೌದಾ? 2-3 ಕಾಯಿ ಬೇಕು. ನಾವು 10-11 ಜನ ಇದ್ದಾಗ. ಮತ್ತೆ ಮನೆಗೆ ಸಾಕಾಗುತ್ತೆ, ಬೇಕಾ ಅಷ್ಟಾಗುತ್ತೆ ಅಲ್ಲ ಯಾವುದು? ಇದು ಕಾಯಿ ಸಾಕಾಯ್ತು. ದೇವ್ರ ಕಾರ್ಯ ಇದ್ದಂಗೆ ನಾವು ಅದರಿಂದ ಮಾಡೋದೇ. ಮತ್ತೆ ತರಕಾರಿ ಅವನ್ನೆಲ್ಲ ನಾವು ಬೆಳಿತೀರಲ್ಲ? ತರಕಾರಿ ಬೇಸಿಗೆಗೆ ಮುಂಚೆ ನೀರುಳ್ಳಿನೂ ಮಾಡ್ತಿದ್ದೆ, 25-30 ಕ್ವಿಂಟಲ್ ನೀರುಳ್ಳಿ ಮಾಡ್ತಿದ್ದೆ ಮುಂಚೆ. ನೀರು ಹೊಯ್ದು ಆಗ 30-20 ರೂಪಾಯಿ ಇತ್ತು ಕೆಜಿ. ಈಗ ಕೆಜಿಗೆ ಆಗ ಡಬ್ಬಲ್ ಅದ. ಈಗ 1 ಕೆಜಿಗೆ 70 ರೂಪಾಯಿ ಇವರ್ ಸಾಧ್ಯ, ಯಾರು ಮಾಡೋಕಿಲ್ಲ, ಬೀಜ ಇಲ್ಲ. 1 ಕೆಜಿಗೆ 70 ರೂಪಾಯಿವರೆಗೆ ಆಗದೆ. ಮತ್ತೆ ಯಾಕೆ ನೀವು ಮಾಡಬಾರ್ದು ಪ್ರಯತ್ನ? ಅದು ಆ ಬೀಜ ಸಿಕ್ಕಲಿಲ್ಲ, ನಾವು ಮುಂಚೆ ಎಲ್ಲ ಮಾಡೋದು ಬಿಟ್ಟಾಯ್ತು. ಈಗ ಹೋದ ವರ್ಷ ಅಲ್ಲಿ ಆ ಬೈಯಿಂದೆಲ್ಲ ತತ್ತಿದ್ದೆ, ಕುಮಟಾ ಬೈಯಿಂದ. ಅವ್ರದ್ದು ಉಪ್ಪು ನೀರೆಲ್ಲ ಹಾದಿ ಯಾವ ಸಮುದ್ರ ನೀರು ಉಕ್ಕಿ ಪೂರಾ ನೀರು ಹೊಳೋಯ್ತು, ಬೀಜನೂ ಇಲ್ಲ ಆಯ್ತು. ಇಲ್ಲೊಂದಿಷ್ಟು ಮಾಡಿದ್ದು, ಒಂದು ಸ್ವಲ್ಪ ಮಾಡಿದೆ, ಅದು ಬಿಡಲಿಲ್ಲ. ಇಷ್ಟು ಬೀಜಕ್ಕೆ 1,000 ರೂಪಾಯಿ ಕೊಟ್ಟು ತಂದು ಹಾಕಿ ಒಂದು ಮುಟ್ಗೆ ಬೀಜ. ಹಾಂ, ಅದು ಮಾಡಿದೆ. ಅದರಲ್ಲೇ 1 ಕ್ವಿಂಟಲ್ ನೀರುಳ್ಳಿ ಮಾಡಿದೆ ನಾನು. ಅದು ನಾವು ಗಡ್ಡಿ ನೆಟ್ಟು ಬೀಜ ಮಾಡ್ತೇವೆ, ಆ ಗಡ್ಡಿ ನೆಟ್ಟು ಬೀಜ ಮಾಡ್ರೆ ನಾವು ಈ ವರ್ಷ ಗಡ್ಡಿ ನೆಟ್ಟು ಬೀಜ ಮಾಡಿಟ್ರೆ ಮುಂದಕ್ಕೆ ಬೀಜ ಹಾಕ್ಬೋದು. ಹೋದ ವರ್ಷ ಗಡ್ಡೆ ಇಲ್ಲ, ಈ ವರ್ಷ ಬೀಜ ಹಾಕಲಿ ನೆಡಲಿಲ್ಲ, ಆಗಿದೆ ಈ ವರ್ಷ ಸ್ವಲ್ಪ ಮಾಡಿಟ್ಟಿದ್ದೀನಿ. ಮತ್ತೆ ಬೀಜ ಈ ರೀತಿ ಮಾಡ್ಕೊಳ್ತಾರ ರೈತರು? ತಾವೇ ತಯಾರು ಮಾಡೋದು ಹಂಗೆಲ್ಲ ಮಾಡ್ತಿರ್ತಾರೆ? ಅವರೇ ಮಾಡ್ತಾರೆ ಈ ಕುಮಟಾ ಸೈಡಲ್ಲಿ. ನಾವೆಲ್ಲ ಹಿಂಗೆ ಮಾಡಿದವ್ರೆ 4-5 ಒಂದು ಸಿದ್ಧಿ ಬೀಜ ಮಾಡ್ತಿದ್ದೆವು. ನಮ್ಮ ತಾಯಿ ಇದ್ದಂಗೆಲ್ಲ ಜ್ವರಮ್ಮ ಮಾಡ್ತಾರೆ. ಹೀಗೆ ಆ ನೀರುಳ್ಳಿ ಇಲ್ಲ ಅಂಬುದು ಮಾಡುವ ಇಲ್ಲ ಅಲ್ಲ. ಆ ನೀರುಳ್ಳಿ ಈ ವರ್ಷ ಮಾಡಿದ ನೀರುಳ್ಳಿ ಕಾದು ಇಟ್ಕೊಬೇಕು, ಹಾಗೆ ಇಟ್ಟು ಮುಂದಕ್ಕೆ ಡಿಸೆಂಬರ್ದಲ್ಲಿ ನೆಡಬೇಕು. ಈಗ ನಿಮ್ಮ ಅಪ್ಪವ್ರು ಮಾಡೋ ಕೃಷಿಗೂ ನೀವು ಮಾಡೋ ಕೃಷಿಗೂ ಏನರ ವ್ಯತ್ಯಾಸ ಇದೆಯಾ? ಈಗ ತಂದೆಯವ್ರಿಗಿಂತ ಹಾಗೆ ಬೇರೆ ಬೇರೆ ದಾನೆ ಹಾಕ್ತಿದ್ರು, ಇದೇ ಭತ್ತವ. ಆಗ ಹೆಚ್ಚು ಹುಲ್ಲಾಯ್ತಿತ್ತು, ಭತ್ತ ಆಗುದಿಲ್ಲ ಆಗಿತ್ತು. ಅದು ಈಗ ಹಂಗಲ್ಲ, ಅವ್ರ ಡಬ್ಬಲ್ ಭತ್ತ ಆಯ್ತದ. ಈಗ ಬೇರೆ ಬೇರೆ ದಾನೆ ಹಾಕ್ತಾವ, ಈಗ ಮಾಡೋಕಾಯ್ತದ ಕೃಷಿ. ಈಗ ಹುಲ್ಲು ಕಡಿಮೆ ಆಗಿದೆ, ಭತ್ತ ಜಾಸ್ತಿ ಆಗಿದೆ. ಅದು ಭತ್ತ ಕಡಿಮೆ ಇತ್ತು, ಹುಲ್ಲು ಜಾಸ್ತಿ ಇತ್ತು. ಹುಲ್ಲು ಜಾಸ್ತಿ ಇತ್ತು, ಅದು ಕೈ ಬತ್ತಿತ್ತು, ಭತ್ತ ಆಗುದಿಲ್ಲ ಆಗಿತ್ತು. ಹುಲ್ಲು ಚಲೋ ಎತ್ತರ ಬರ್ತದೆ, ಭತ್ತ ಆಗಲ್ಲ. ಈಗ ಇಷ್ಟೇ ಬರ್ತದೆ, ಮತ್ತೆ ಚಲೋ ಆಯ್ತದೆ. ಆಗೆ ನಾವು ಸಣ್ಣಗಿದ್ದಂಗೆ ಮಾಡುವವ್ರು ಹೆಚ್ಚಿಲ್ಲ, ಪ್ರಯತ್ನ ಮಾಡೋಕೆ ಆಗಲ್ಲ ಆಗಿತ್ತು ಅವ್ರಿಗೆ. ಯಾಕೆ ಹೆಚ್ಚು ಸೊಪ್ಪು ಗಿಪ್ಪು ತರೋಕೆ ಆಗಲ್ಲ ಹಿಂಗೆ? ಈಗೆಲ್ಲ ನಾವು ಬೇಸಿಗೆಗೆ ಎಲ್ಲ ಒಡಗಿ ಈಗ ದೊರಕ ಮಾಡಿ ಇಟ್ಕೊಂತವ್. ದೊರಕು ತಂದು ಬೇಸಿಗೆ ದೊರಕಿನ ಕಲ್ಲಿ ತಂದು ತುಂಬಿ ಒಂದು 8 ರಿಕ್ಷ ತಂದು ಅದು ತಂದು ಇಟ್ಕೊಂತವ್. ಈಗ ಗೊಬ್ಬರ ಮಾಡೋಕೆ ಚಲೋ ಅಂದರೆ ತಂತ್ರಜ್ಞಾನ, ಹೊಸ ಹೊಸ ತಳಿಗಳು ಬಂದು ಮತ್ತು ಹೊಸ ಆವಿಷ್ಕಾರಗಳು ಆದವು ಅಂದರೆ

ಸ್ವಾಮಿ ಹುಟ್ಟು ಮುನಿ ಭೂಮಿ ಹುಟ್ಟು ಮುನು ಮಾಧವರಯ ತಾನೇ ಮದಾರುಟ್ಟು ಮಾಧವರಯ ತಾನಿ ಮೊದಲು ತೋಗುವೆ ಸ್ವಾಮಿ ಭೂಮಿಯಲ್ಲ ಪಡಿದಾರೋ ಮಾಧವರಯ ತಾನಿ ಮೊದಲೇ ಹುಟ್ಟಿ ಗೋಡೆ ಸ್ವಾಮಿ ಭೂಮಿಯಲ್ಲ ಪಡಿದಾನೋ ಸ್ವಾಮಿ ಭೂಮಿಯಲ್ಲ ಪಡೆದ ಮಾಧವರಾಯೋ ಚರಕವೊಲಿ ಅಲ್ಲ ಪಡಿದಾನೋ ಸ್ವಾಮಿ ಭೂಮಿಯಲ್ಲ ಪಡೆದನು ಮಾಧವರಾಯೋ ಚರಕವೊಲಿ ಅಲ್ಲ ಪಡಿದಾನೋ ಚರಕವೊಲಿ ಅಲ್ಲ ಪಡೆದನು ಮಾಧವರಾಯೋ ಗಂಜಿಗಾನಂದಕ್ಕೆ ಪಡೆದಾರೋ ಸಿರ್ಕವಲಿಯಲ ಪಡೆದನು ಮಾಧವರಾಯೋ ಗಂಜಿಗಾನಕ್ಕಿ ಪಡೆದಾನೋ ಗಂಜಿಗಾನಂದಕ್ಕೆ ಪಡೆದನು ಮಾಧವರಾಯೋ ಮಟ್ಟದೊಡಾಗೆ ದರಿದಾವೋ ಗಿಜಿಗಾಲಕ್ಕಿ ಪಡೆದನು ಮಾಧವರಾಯೋ ಉದ್ದಗದಾಡಗೆ ನಡಿದಾಳೋ ಉದ್ದಗದಾಡಗೆ ನಡೆದವ ಗಿಂಜಿಗಾನಕ್ಕಿಯೋ ಮೊಟ್ಟೆ ಹಾಕುದಿನವೇ ಬರೋವಾದೋ ಉದ್ದಗೆ ದೊಡ್ಡಗೆ ನಡೆದವ ಗಿಂಜಿಗಾಲಕ್ಕಿಯೋ ಮೊಟ್ಟೆಗೆ ಬರೋವಾಗೆ ಮೊಟ್ಟೆಗೆ ಬರುವುದೆ ಲೈದವ ಗಂಜಿಗಾನಕ್ಕಿಯೋ ಜಿಗ್ಗು ಜೊಗೆ ಗೋಳೆ ಉಡೋಕಿದೋ ಮೊಟ್ಟೆ ಗೋಳ ಕೂತೈದಳು ಗಂಜಿಗಾನಕ್ಕಿಯೋ ಜಗೆ ಜರಿಯಲ ಮುರುದಳೋ ಜಿಗ್ಗು ಜಗಲ ಹುಡುಕಿದೋ ಗಂಜಿಗಾನಕ್ಕಿಯೋ ಎಲ್ಲೆಲ್ಲೋ ಜಿಗ್ಗೆ ಸಿಕ್ಕೋನಿಲ್ಲೋ ಜಗೆ ಜಿಗ್ಗಲ ಮುಡಿದೋ ನಂಜಿಗಾಲಕ್ಕೋ ಜಗೆ ಜಿಗ್ಗಲ ಸಿಕ್ಕೋನಿಲ್ಲೋ ಎಲ್ಲೆಲ್ಲೋ ಜಿಗ್ಗೆ ಸಿಕ್ಕನಿಲ್ಲ ಗಂಜಿಗಾನಕ್ಕಿಯೋ ಎಲ್ಲೆಲ್ಲೋ ಮರ ಮಡಗೆ ಸಿಕ್ಕೋನಿಲ್ಲೋ ಜಗೆ ಜಿರಿಯಲ ಚಿಕ್ಕನಿಲ್ಲ ಗಂಜಿಗಾನಕ್ಕಿಯೋ ಮಳ ಮರುಗಿಯಲ್ಲ ಸಿಕ್ಕೋನಿಲ್ಲೋ ಮರ ಮಡಗೆಯಲ್ಲ ಚಿಕ್ಕನಿಲ್ಲ ಗಂಜಿಗಾನಕ್ಕಿಯೋ ಲಾಗನ ಮಾಡುತ್ತೆ ಲೈದಾಳೋ ಮರುಗಿಯಲ್ಲ ಚಿಕ್ಕನಿಲ್ಲ ಗಂಜಿಗಾನಕ್ಕಿಯೋ ಲಾಗನ ಮಾಡುತ್ತೆ ಲೈದಾಳೋ ಲಾಗನ ಮಾಡುತ್ತೆ ಲೈದಾಳೋ ಗಂಜಿಗಾನಕ್ಕಿಯೋ ಮತ್ತೆ ಯಾಕೋ ದಿನವೇ ಬರೋವಾದೋ ಹಾಗೆನ ಮಾಡುತ್ತೆ ಲೈದಳು ನಿಂಜಿಗಾನಕ್ಕಿಯೋ ಹಾಗೆನ ಮಾಡುತ್ತೆ ಲೈದಾಳೋ ಮೊಟ್ಟೆ ಒಂದೊತ್ತೆ ಬರುವಾದೋ ಗಿಂಜಿಗಾನಕ್ಕಿಯೋ ಲಾಗೆನ ಮಾಡುತ್ತೆ ಲೈದಾಳೋ ಮೊಟ್ಟೆ ಲಾಗುತ್ತೆ ಬರುವಾದೋ ಗಿಂಜಿಗಾನಕ್ಕಿಯೋ ತಳಗಯ್ಯ ಮನೆ ಮೊಟ್ಟೆ ಲಿಡಿದಾಳೋ ಲಾಗೆನ ಮಾಡುತ್ತೆ ಲೈದಾಳೋ ಗಿಂಜಿಗಾನಕ್ಕಿಯೋ ನಾರಾಯಣ ಸ್ವಾಮಿ ಕತ್ತಳವಾನೋ ಹಾಗೆನ ಮಾಡುತ್ತೆ ಲೈದಾಳು ಗಿಂಜಿಗಾನಕ್ಕಿಯೋ ನಾರಾಯಣ ಸ್ವಾಮಿ ತಳವಾಲಿಡಿದಾನೋ ನಾರಾಯಣ ಸ್ವಾಮಿ ತಳವಾ ಇಡವಾನು ಗಿಂಜಿಗಾನಕ್ಕಿಯೋ ತಳಗಯ ಮನಿ ಮೊಟ್ಟೆ ತೊಲೋಗ್ಯಾಳೋ ನಾರಾಯಣ ಸ್ವಾಮಿ ತಳವಾ ಇಡದನು ನಾರಾಯಣ ಸ್ವಾಮಿಯೋ ತಳಗಯ ಮನಿ ಮೊಟ್ಟೆ ತಳೋ ತಾಳೋ ತಳಗೈನ ಮೇನಿ ಮೊಟ್ಟೆ ತುಲ ಗೆಳೆ ಗಿಂಜಿ ಗನಕಿಯೋ ಕೈ ತಪ್ಪೆ ಮೊಟ್ಟೆ ಒಡೆದಾದೋ ತಳಗೈನ ಮನಿ ಮೊಟ್ಟೆ ಇಳಿದಾಳು ಗಿಂಜಿ ಗನಕಿಯೋ ಕೈ ತಪ್ಪೆ ಮೊಟ್ಟೆ ಒಡೆದಾದೋ ಕೈ ತಪ್ಪೆ ಮೊಟ್ಟೆ ಒಡೆದಾದೋ ಗಿಂಜಿ ಗನಕಿಯೋ ಏನಂದೆ ಮನಿ ಮಾಟಿ ಒಡೆದಾದೋ ಗಿಂಜಿ ಗನಕಿಯೋ ಏನಂದೆ ಶಾರಿಪ್ಪ ಒಡೆದಾಳೋ ಏನಂದೆ ಶಾರಿಪ್ಪ ಒಡೆದಾಳೋ ಗಿಂಜಿ ಗನಕಿಯೋ ಓಡಲ ಬಾನಾಗೆ ಒಗಾಲಂದೋ ಏನಂದೆ ಶಾರಿಪ್ಪ ಒಡೆದಾಳೋ ಗಿಂಜಿ ಗನಕಿಯೋ ಓಡಲ ಬಾನಗೆ ಒಗಲಂದು ಗೆಂಜಿ ಗಾನಕಿಯೋ ಪಲವೆಲ್ಲ ಭೂಮಿ ಆಗಾಲಂದು ಓಡಲ ಬಾನಗೆ ಒಗಲಂದು ಗೆಂಜಿ ಗಾನಕಿಯೋ ಪಲವಲ ಭೂಮಿಗೆ ಒಗಾಲಂದು ಬೆಳಿಯೋ ಪಲ ಭೂಮಿ ಅಗಲಂದು ಗಿಂಜಿ ಗನಕಿಯೋ ಕೆಂಪ ಪಲ ಮರವಾಲಂದು ಬೆಳಿ ಪಲವೇ ಭೂಮಿ ಅಗಲಂದು ಗಿಂಜಿ ಗನಕಿಯೋ ಕೆಂಪ ಪಲ ಮಡಗಿ ಅಗಲಂದು ಕೆಂಪ ಪಲ ಮರವಾಲ ಅಗಲಂದು ಗಿಂಜಿ ಗನಕಿಯೋ ಲಾಂಗಂದೆ ಶಾರಿಪ್ಪವಾ ಕೆಂಪ ಪಲ ಮರುವ ಅಗಲಂದು ಗಿಂಜಿ ಗಾನಕ್ಕೋ ಅಗಲೇ ಚಾರಪ್ಪ ವಡಿಯಾಳೋ ಅಕ್ಕ ತಂಗಿಯೋರೆ ಲಾಡು ಕಂದೆ ಕೂತಾಗೋ ಲಾಡೇ ಬರೋ ನಮಗೆ ದನಿ ಬರೋ ಅಕ್ಕ ತಂಗಿಯರು ಲಾಡು ಕತೆ ಕೂತಾಲೇ ಲಾಡು ಬರೋ ಲಾಡಿ ದನಿ ಬರೋ ಲಾಡು ಬರೋ ಲಾಡಿನ ದನಿ ಬರಲ್ಲ ಅಕ್ಕ ತಂಗಿಯರಿಗೋ ತುಂಗುಂಗುಳು ಬೇಕೋ ಕುಳವಾಗೋ ಲಾಡು ಬರಲಾಡಿನ ದನಿ ಬರಲ್ಲ ಅಕ್ಕ ತಂಗಿಯರಿಗೆ ತುಂಡುಂಗುಳು ಬೇಕೋ ಕುಳವಾಕೋ ತುಂಗುಂಗುಳು ಬಂದೋ ಉನಗಲ ಕಂಬೆ ಬಂದೋ ದ್ಯಾವರ ಮಾನಿಕದ ಜಡೆ ಬಂದೋ ಉಂಗಲ್ಗಳ ಕಂಬೆ ಬಂದು ದ್ಯಾವರ ಮಾಣಿಕದ ಜಡೆ ಬಂದು ದ್ಯಾವರ ಮಾಣಿಕದ ಜಡೆ ಬಂದು ಲಿವ ಜಾಂಗ್ಯಾಲೇ ಲಾಡೆ ಬಂದು ಲಾಡೆ ದನಿ ಬಂದು ದ್ಯಾವರ ಮಾಣಿಕದ ಜಡೆ ಬಂದು ಲಿವ ಜಾಂಗ್ಯಾಲೇ ತುಂಗುಂಗಲು ಬಂದು ಜಡೆ ಬಂದು ಬದಲಿ ಬಾಂಗ್ಯಾಲೆ ತುಂಗು ಗೊಲು ಬಾಂಧೋ ಕುಳ ವಾಕೋ ಆಡೆ ಬಾಂಧವ ಲಾಡಿ ಜಡೆ ಬದಲಿ ಬಾ ಜಾಂಗ್ಯಾಲೆ ತುಂಗು ಬೇಕೋ ಕುಳ ವಾಕೋ ತುಂಗು ಗೊಲು ಬಾಂಧೋ ಉನಗಲ ಕಂಬೆ ಬಾಂಧೋ ದ್ಯಾವರ ಮಾಣಿಕದ ಜಡೆ ಬಾಂಧೋ ಬಾಂಧೋ ಉನಗಲ ಕಂಬೆ ಬಾಂಧೋ ದ್ಯಾವರ ಮಾಣಿಕದ ಜಡೆ ಬಾಂಧೋ ದ್ಯಾವರ ಮಾಣಿಕದ ಜಡೆ ಬಾಂಧೋ ಲಿವ ಜಾಂಗ್ಯಾಲೆ ಲಾಡೆ ಬಾಂಧೋ ಲಾಡೆ ನದಲಿ ಬಾಂಧೋ ತುಂಬೋಂಗುಲು ಬಾಂಧೋ ಜಡೆ ಬಾಂಧೋ ಲಿವ ಜಾಂಗ್ಯಾಲೆ ದ್ಯಾವರ ಬಾಂಧೋ ಲಾಡೆ ದನಿ ಬಾಂಧೋ ಅಕ್ಕ ತಂಗಿಯರು ಪಕ್ಕ ಜಾಣಿಯರೋ ಕಲಾ ಮನಿ ಕಂಚ ಬಳೋಗಿರೋ ಅಕ್ಕ ತಂಗಿಯರು ಪಕ್ಕ ಜಾಣಿರಂದೋ ಕಲಾ ಮನೆ ಕಂಚ ಬೆಳಗಿರೋಲ ಕತ್ತಂಗೋರೆ ತುಂಗೊಂಗಲು ಬಂದೋ ಕುಳೋವಾಕೋ ಕಲ್ಲ ಮನೆ ಕಂಚ ನಡವರಲ ಕತ್ತಂಗ್ಯೋ.